ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. शॉर्ट सर्किट हो बिजली पहले बंद करना, 101 पे ऑल लगाओ, दमकल को जल्दी बुलवाओ, लिफ्ट नहीं सीढ़ियां सजाओ, गीले कपड़े से नाक मुंह छुपाओ, अगर कपड़े में लग जाए आग, लुढ़क का कर चल तू मत भाग, आग लगी घबरा. तैयारी में ही समझदारी है, अनुशासित रहें, सुरक्षित रहें. एनडीएमए द्वारा जनहित में जारी. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಡಾಕ್ಟರ್ ಶರಣಪ್ಪ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ, ಇವರು ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಏನಪ್ಪ ಅಂತಂದ್ರೆ, ಈಗ ಭತ್ತದಲ್ಲಿ ಏನು ಯಾವೆಲ್ಲ ಒಂದು ಪ್ರಮುಖ ಕೀಟಗಳು ಬರ್ತವೆ, ಇದು ಯಾವ ರೀತಿಯಿಂದ ಹಾನಿ ಮಾಡ್ತವೆ ನಮ್ಮ ಭತ್ತದ ಬೆಳೆಗೆ, ಅದರಲ್ಲಿ ವಿಶೇಷವಾಗಿ ಅಂತಂದ್ರೆ ಈಗ ದಾವಣಗೆರೆ ಜಿಲ್ಲೆ ಅಂತ ಹೇಳಿದ್ರೆ ಎಲ್ಲಾ ಬೆಳೆಗಳ ಒಂದು ಪ್ರಮಾಣ ಇದು ಸರಿ ಸಮಾನವೇ ಆಗಿದೆ. ಈ ಒಂದು ಜಿಲ್ಲೆ ಇದು ಮಧ್ಯ ಕರ್ನಾಟಕದ ಜಿಲ್ಲೆ, ಇದು ಇದರಲ್ಲಿ ಎಲ್ಲಾ ಬೆಳೆಗೂ ಅವಕಾಶ ಇದೆ, ಎಲ್ಲಾ ಬೆಳೆಗಳು ಕೂಡ ಬೆಳೀತಾ ಇದ್ದಾರೆ ನಮ್ಮ ರೈತರು. ಸೊ ಅದರಲ್ಲಿ ಈಗ ಪ್ರಮುಖವಾಗಿ ನಾವು ಭತ್ತಕ್ಕೆ ತಗೊಂಡ್ರೆ ಭತ್ತದಲ್ಲಿ ಯಾವೆಲ್ಲ ಒಂದು ಕೀಟಗಳು ಬರ್ತವೆ ಮುಖ್ಯವಾಗಿ, ಮತ್ತು ಅದು ಯಾವ ರೀತಿಯಿಂದ ಬೆಳೆಗಳಿಗೆ ಹಾನಿ ಮಾಡ್ತದೆ, ಜೊತೆಗೆ ಇದರ ನಿರ್ವಹಣಾ ಕ್ರಮವಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನ ನಮ್ಮ ಜೊತೆ ಇವತ್ತು ಮಾಹಿತಿ ಮಾಡಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್, ಭತ್ತದಲ್ಲಿ ಈಗ ಪ್ರಮುಖ ಕೀಟಗಳು ಯಾವ್ಯಾವು, ಯಾವ ರೀತಿಯಿಂದ ಅವು ಈ ಒಂದು ಭತ್ತದ ಬೆಳೆಗೆ ಹಾನಿ ಮಾಡ್ತವೆ ಅನ್ನೋದನ್ನ. ನಮಸ್ಕಾರ ರೈತ ಬಂದವರೇ, ನಾನು ಡಾಕ್ಟರ್ ಶರಣಪ್ಪ, ಸಹಾಯಕ ಪ್ರಾಧ್ಯಾಪಕರು, ಕೀಟಶಾಸ್ತ್ರ ತಜ್ಞರು. ನಾನು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಕತ್ತಲಗೆರೆ ಇಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ. ಸೊ ಇತ್ತೀಚೆಗೆ ರೈತರು ಭತ್ತದಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ, ಮತ್ತೆ ಪ್ರಮುಖ ಕೀಟಗಳನ್ನು ಬರ್ತಿದ್ದಾವೆ, ಅದಕ್ಕೆ ಯಾವ ತರ ನಿವಾರಣೆ ಮಾಡ್ಬೇಕನ್ನೋದು ಡೀಟೇಲ್ಸ್ ಆಗಿ ಹೇಳ್ತೀನಿ. ಸ್ವಲ್ಪ ಮೊದಲನೇದಾಗಿ ರೈತ ಬಾಂಧವರೇ, ನೀವು ಸಸಿ ಮಡಿಯಲ್ಲಿ ಬೀಜನ್ನು ಚೆಲ್ತಾ ಇದ್ದೀರಾ. ಸೊ ಅದಕ್ಕೆ ಮುನ್ನ ನೀವು ಏನ್ ಮಾಡ್ಬೇಕಂದ್ರೆ, ಸಸಿ ಮಡಿಯನ್ನ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಸ್ವಚ್ಛತೆ ಮಾಡಿ, ಯಾವುದು ಕೊಯ್ಲುಗಳನ್ನು ಇರಬಾರದು ಸಸಿ ಮಡಿಯಲ್ಲಿ. ಸೊ ಕೊಯ್ಲುಗಳು ಇದ್ರೆ ಏನಾಗುತ್ತೆ ಅಂದ್ರೆ, ಒಳಗಡೆ ತತ್ತಿಗಳೆಲ್ಲ ಇರ್ತವೆ. ಸೊ ಅವಾಗ ಅದು ಮರಿ ಹೊರಗಡೆ ಬಂದು ಸೊ ಅದ್ರ ಮೇಲೆ ಎಲೆ ಮೇಲೆ ಸ್ಟಾರ್ಟಿಂಗ್ ಎಲ್ಲ ಕುಂತ್ಕೊಡ್ತವೆ. ಸೊ ಸಸಿ ಮಾಡಿ ಒಂದು ಬೀಜ ಚೆಲ್ಲಿ ಒಂದು 15-20 ದಿವಸ ಸಸಿ ಬಂದಿರ್ತವೆ. ಸೊ ಅಂತ ಸಮಯದಲ್ಲಿ ನೀವು ಒಂದು 6 PM ಏನ್ ಮಾಡ್ಬೇಕಂದ್ರೆ, ಒಂಚೂರು ಬೆಂಕಿಯನ್ನ ಹಚ್ಚಬೇಕು. ಸೊ ಬೆಂಕಿ ಹಚ್ಚಿದ್ರೆ ಏನಾಗಂತಂದ್ರೆ, ಇದು ಏನು ಪ್ರೌಢ ವ್ಯವಸ್ಥೆ ಹುಳಗಳು ಇರ್ತಾವಲ್ಲ, ಅವು ಎಲ್ಲ ಬಂದು ಆ ಬೆಂಕಿಯಲ್ಲಿ ಬೀಳ್ತವೆ. ಅದು ಅಂದ್ರೆ ಅಟ್ರಾಕ್ಟ್ ಆಗ್ತಾವ, ಕಾಣಿಸ್ತವೆ ಕಣ್ಣಿಗೆ, ಒಂಥರ ಲೈಟ್ ನಮ್ ಕಣ್ಣಿಗೆ ಹೆಂಗ್ ಲೈಟ್ ಕತ್ತಲಲ್ಲಿ ಕಾಣಿಸಲ್ವಾ, ಅದೇ ತರನ ಬೆಂಕಿ ಅವಕ್ಕೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ಏನೋ ಇದೆ ಅನ್ನೋದು, ಹುಳಗಳನ್ನು ಬೆಂಕಿ ಹೋಗಿ ಬಿದ್ದು ಸತ್ತೋಗ್ಬಿಡ್ತವೆ. ಸೊ ಮೀಟಿಂಗ್ ಅವಾಗ ಡಿಸ್ಟ್ರಪ್ಷನ್ ಆಗುತ್ತೆ. ಸೊ ಅದ್ರ ಹುಳಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಇರುತ್ತೆ, ಮುಂದೆ ಏನು ಸಮಸ್ಯೆ ಆಗಲ್ದಂಗೆ ಇಳುವರಿ ಜಾಸ್ತಿ ಆಗಿರುತ್ತೆ. ಸೊ ಇದು ಒಂದು ಮೆಥಡ್ ಅಲ್ಲಿ. ಸಸಿ ಮಡಿ ಚೆಲ್ಲ ಆದ್ಮೇಲೆ ಒಂದು 20 ದಿವಸಗೆ ಸ್ವಲ್ಪ ಮಟ್ಟಿಗೆ ಒಂದು ಸಸಿನ ಬಂದಿರ್ತಾವ ಅಂತ ಸಮಯದಲ್ಲಿ ಮಾಡ್ಬೇಕು. ಆಮೇಲೆ ಈಗ ಮೇನ್ ಗದ್ದೆಗೆ ಈಗ ಸಸಿ ಮೇನ್ ಗದ್ದೆಗೆ ತಂದು ನಾಟಿ ಮಾಡ್ಬೇಕಲ್ವಾ, ಅಂತ ಸಮಯದಲ್ಲಿ ಏನ್ ಮಾಡಿರ್ತೀರ ಅಂತಾರೆ, ಸಸಿನ ಒಂದು 20-30 ದಿವಸ ಆಗಿರುತ್ತೆ ಸಸಿನ, ಅಂತ ಸಸಿನ ನೀವುನ ತುದಿನ ಕಟ್ ಮಾಡ್ಬೇಕು. ಆ ತುದಿ ಕಟ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ, ಯಾವುದೇ ಕಾಂಡಕರಕ ಆಗ್ಲಿ ಹುಳಗಳಾಗ್ಲಿ ಆ ತುದಿಗಿನ್ನ ತತ್ತಿ ಇಟ್ಬಿಡುತ್ತೆ, ಯಾವುದೇ ಕಾಂಡ ಕೊರಕ. ಆದ್ರೆ ನಮಗ್ ಗೊತ್ತಾಗಿರಲ್ಲ, ಈ ತುದಿ ಮೇಲೆ ಮಾತ್ರ ತತ್ತಿ ಇಟ್ಬಿಡುತ್ತೆ. ಅದು ಯಾವ ಕಲರ್ ಇರುತ್ತೆ ಅಂದ್ರೆ ಬ್ರೌನ್, ಅಂದ್ರೆ ಲೈಟ್ ಬ್ರೌನ್ ಕಂದು ಬಣ್ಣದ ಕಾಣಿಸ್ತಾ ಇರುತ್ತೆ ಆ ತತ್ತಿ. ಆ ತತ್ತಿಯಲ್ಲಿ ಅಟ್ ಲೀಸ್ಟ್ ಒಂದು 200 ತತ್ತಿಗಳನ್ನು ಇಟ್ಟಿರ್ತವೆ. ಸೊ ಹಾಗಾಗಿ 200 ಅದು ಎಷ್ಟು ದಿವಸದಲ್ಲಿ 7-5 days ಅಲ್ಲಿ ಹ್ಯಾಚ್ ಆಗ್ತಾ ಇರ್ತವೆ. ಅದ್ರ ಜೀವನ ಚಕ್ರ 40-57 ದಿವಸ ಇರುತ್ತೆ. ಸೊ ಅಪ್ ಟು ಈಗ ಮೇನ್ ಗದ್ದೆಗೆ ಬರ್ತಿರಲ್ಲ, ಸಸಿಗಳನ್ನ ತುದಿ ಕಟ್ ಮಾಡಿದ್ರೆ ಅದ್ರದ್ದು ಸಂಖ್ಯೆನ ಕಡಿಮೆ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಗದ್ದೆಗೆ ಬರ್ತೀರಾ, ಗದ್ದೆಗೆ ನಾಟಿ ಮಾಡ್ತಿರಲ್ಲ. ಸೊ ನಾಟಿ ಮಾಡಾದ್ಮೇಲೆ ಒಂದು 40-30 ದಿವಸಕ್ಕೆ ನಿಮಗೆ ಆ ಸಸಿ ಮಡಿಯಲ್ಲಿ ಒಂದು ಅಡಲ್ಟ್ ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ಎರಡು ಕಾಣಿಸ್ತದೆ. ನೀವು ಯಾವಾಗ ಗದ್ದೆಗೆ ಹೋಗ್ತಾ ಇರ್ತೀರಾ ನಾಟಿ ಮಾಡಾದ್ಮೇಲೆ 15 ದಿವಸ ಆಗ್ಲಿ 20 ದಿವಸ ಆಗ್ಲಿ ಗದ್ದೆಗೆ ಇಳಿತಾ ಇರ್ತೀರಾ, ಅದರಲ್ಲಿ ಕಾಂಡ ಕೊರಕ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ಭತ್ತದಲ್ಲಿ ಕಾಂಡ ಕೊರಕ ಇಂಪಾರ್ಟೆಂಟ್ ಮಹತ್ವದಾಗಿದೆ. BPH ಅಂದ್ರೆ ಕಂದುಜಿಗ ಹುಳ ಮತ್ತೆ ಗರಿ ಮಡಚುವ ಹುಳಗಳು ಹಲವಾರು ಹುಳಗಳನ್ನು ಬರ್ತವೆ, ಅದರಲ್ಲಿ ಮುಖ್ಯವಾದ ಕಾಂಡ ಕೊರಕ. ಕಾಂಡ ಕೊರಕ ಇರಲಿಲ್ಲ ಅಂದ್ರೆ 60-70% ಇಳುವರಿಯನ್ನ ಕಡಿಮೆ ಮಾಡ್ತಿದೆ. ಸೊ ಇಲ್ಲಿವರೆಗೂ ರೈತರಿಗೆ ಕರೆಕ್ಟ್ ಆಗಿ ಸಲಹೆನೂ ಸಿಗ್ತಿಲ್ಲ. ಸೊ ಇವಾಗ ನೀವು ಏನ್ ಮಾಡ್ಬೇಕಂದ್ರೆ ನಾಟಿ ಮಾಡಿ ಹೇಳ್ತೀನಿ 20 ದಿವಸಕ್ಕೆ ನೀವು ಭತ್ತಗೆ ಹೋಗ್ತಾ ಇರ್ತೀರ, ಗದ್ದೆಗೆ ಹೋಗ್ತಾ ಇರ್ತೀರಾ. ಸೊ ಅವಾಗ ಗಂಡು ಮತ್ತು ಹೆಣ್ಣು, ಸೊ ಗಂಡು ಯಾವ ತರ ಕಂಡುಹಿಡಿಬೋದು, ಹೆಣ್ಣು ಯಾವ ತರ ಕಂಡುಹಿಡಿಯೋದು ನಾನು ಹೇಳ್ತೀನಿ ನಿಮಗೆ. ಹೆಣ್ಣಿನ ಮೇಲೆ ಎರಡು ಬ್ಲ್ಯಾಕ್ ಚುಕ್ಕೆ ಬರುತ್ತೆ, ಎರಡು ಬ್ಲ್ಯಾಕ್ ಚುಕ್ಕೆ ಇರುತ್ತೆ ಅದು ಹೆಣ್ಣು, ಯಾವ್ದು ಚುಕ್ಕೆ ಇಲ್ಲ ಅದು ಗಂಡು. ಇದ್ರದ್ದು ಸಿಂಪ್ಟಮ್ಸ್ ಹೆಂಗ್ ಕಂಡುಹಿಡಿಯೋದಂತ. ಸೊ ಇದು ಕಣ್ಣಿಗೆ ಕಾಣಿಸ್ ತಕ್ಷಣ ನೀವ್ ಏನ್ ಮಾಡ್ಬೇಕಂದ್ರೆ ಅದನ್ನ ಒಂದು ಸ್ವೀಪ್ ನೆಟ್ ಅಂತ ಬರ್ತಾ ಇರುತ್ತೆ, ಆ ಸ್ವೀಪ್ ನೆಟ್ ಮುಖಾಂತರ ನೀವು ಕಲೆಕ್ಟ್ ಮಾಡಬಹುದು ಸ್ಪೆಸಿಮೆನ್ಸ್. ಇದು ನಾಟಿ ಮಾಡಾದ್ಮೇಲೆ 30-15 ದಿವಸಕ್ಕೆ ಬಂದ್ಬಿಡುತ್ತದೆ, ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದ್ರ ಹಾನಿ ಮಾಡೋ ಲಕ್ಷಣ ಅಂತಂದ್ರೆ ಆ ತುದಿಯಿಂದ ಏನಾದ್ರು ಲಾರ್ವಾ ಇಟ್ಟಿರುತ್ತಲ್ಲ ತುದಿಗೆ ತತ್ತಿಗಳು, ಆ ತತ್ತಿಯಿಂದ ಹೊರಗಡೆ ಮರಿ ಬರುತ್ತೆ. ಮರಿ ಏನ್ ಮಾಡುತ್ತೆ, ಸ್ಮೂತ್ ಎಲೆಗಳನ್ನು ತಿನ್ಕೊಂಡು ಡೈರೆಕ್ಟ್ ಆಗಿ ಆ ಕಾಂಡದಲ್ಲಿ ಒಳಗಡೆ ಎಂಟರ್ ಆಗುತ್ತೆ. ಸೊ ಒಳಗಡೆ ಎಂಟರ್ ಆದ್ಮೇಲೆ ಒಳಗಡೆ ಏನು ಇಂಟರ್ನಲ್ ಕಂಟೆಂಟ್ ಅವೆಲ್ಲ ಇರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಹೊಂಟೋಗ್ಬಿಡುತ್ತೆ. ಸೊ ಅವಾಗ ಲೈಟಿನ ಈಗ ಫೋಟೋಸಿಂಥಿಸಿಸ್ ಅಂತೀವಲ್ಲ ದ್ವಿತೀಯ ಸಂಶ್ಲೇಷಣೆ, ಅದನ್ನ ಸಫಿಶಿಯಂಟ್ ಆಗಿ ರೀಚ್ ಆಗಿರಲ್ಲ. ಸೊ ಕಂಪ್ಲೀಟ್ ಆಗಿ ಫುಡ್ ರೆಡಿ ಆಗಿರಲ್ಲ. ಸೊ ಅವಾಗ ಅದು ಗಿಡನ ಸತ್ತೋಗ್ಬಿಡುತ್ತೆ. ಸೊ ಅವಾಗ ಡೆಡ್ ಹರ್ಟ್ ಅಂತ ಕರಿತೀವಿ, ಸಿಂಪ್ಟಮ್ಸ್ ಗೆ ಡೆಡ್ ಹರ್ಟ್ ಅಂತ ಕರಿತೀವಿ. ಇದು ಯಾವಾಗ ಅಂದ್ರೆ 30-40 ದಿವಸದಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಟಿಲ್ಲರ್ಸ್ ಅಂದ್ರೆ ಟಿಲ್ಲರ್ಸ್ ಗೆ ಕನ್ನಡದಲ್ಲಿ ಏನಂತ ಇವು ಹಂತಗಳು ಅಂತಿರಲ್ಲ, ಈಗ ತಂಡೆ ಹೊಡೆಯೋದು ಆತರ ಒಂದ್ 40-50 ತಂಡೆಗಳು ಬರ್ತಾ ಇರ್ತಾವ ಇದರಲ್ಲಿ ಹಿಲ್ಸ್ ಅಲ್ಲಿ. ಸೊ ಅವಾಗ ನೀವು ಅದು ಕಾಂಡ ಕೊರಕ ನಿಮಗೆ ಅಡೆಂಟ್ ಈಸಿ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಇನ್ನೊಂದು ರೀಪ್ರೊಡಕ್ಟಿವ್ ಸ್ಟೇಜ್ ಅಂತ ಬರುತ್ತೆ, ಅದು ಯಾವಾಗ ಅಂತಂದ್ರೆ ಈ ಕಾಳ ಕಟ್ಟ ಸಮಯದಲ್ಲಿ ಬಿಳಿ ಗೊಣ್ಣೆ ಬರುತ್ತೆ. ಸೊ ಆ ಸ್ಟೇಜಿಗೆ ಹೋದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಇದು ಕಾಂಡ ಕೊರಕ ಸಿಂಪ್ಟಮ್ಸ್. ಸೊ ಅಲ್ಲಿವರೆಗೂ ನಿಮಗೆ ಗೊತ್ತಾಗೋದಿಲ್ಲ ಇದು ಒಂದು. ಇವಾಗ ಹೇಗ್ ಮಾಡ್ಬೇಕಂದ್ರೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ, ಸಾವಯವ ಸಮಗ್ರ ಕೃಷಿ ಅಂತ. ಅದರಲ್ಲಿ 5 ಮೆಥಡ್ಸ್ ಬರ್ತವೆ. 5 ಮೆಥಡ್ಸ್ ಯಾವುವು ಅಂತಂದ್ರೆ ಒಂದು ಕಲ್ಚರಲ್ ಪ್ರಾಕ್ಟೀಸ್ ಆಗಿರ್ಬೋದು, ಇನ್ನೊಂದು ಮೆಕ್ಯಾನಿಕಲ್ ಕಂಟ್ರೋಲ್ ಆಗಿರ್ಬೋದು, ಇನ್ನೊಂದು ಬಯೋಲಾಜಿಕಲ್ ಕಂಟ್ರೋಲ್ ಆಗಿರ್ಬೋದು, ಇನ್ನೊಂದು ಲಾಸ್ಟ್ ಗೆ ಈ ಕೆಮಿಕಲ್ ಔಷಧಿ ಬರ್ತಾವಲ್ಲ ಸರ್ಕಾರಿ ಅಂಗಡಿಯಲ್ಲೆಲ್ಲ ಕಂಪನಿದೆಲ್ಲ ಔಷಧಿ ಬರ್ತಾವ ಅವು ಲಾಸ್ಟ್ ಬರೋದು. ಫಸ್ಟ್ ಈ ಏನ್ ಕಲ್ಚರಲ್ ಪ್ರಾಕ್ಟೀಸ್ ಅಂತೀವಲ್ಲ, ಇವು ನಮ್ಮ ಕೈಯಿಂದ ಏನೆಲ್ಲ ಮಾಡಕ್ ಸಾಧ್ಯ ಆಗುತ್ತೆ. ಇವಾಗ ಉಳುಮೆ ಮಾಡುದು, ಉಳುಮೆ ಮಾಡೋ ಸಮಯದಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ ಇವು ಏನ್ ಕೊಯ್ಲುಗಳು ಬಂದಿರ್ತಾವಲ್ಲ ಈ ಸ್ಟಬಲ್ಸ್ ಅಂತೀವಿ ಇಂಗ್ಲಿಷ್ ಅಲ್ಲಿ ಸ್ಟಬಲ್ಸ್ ಬಂದಿರ್ತಾವಲ್ಲ ಅದನ್ನ ಸ್ಟಬಲ್ಸ್ ನ ಹೊರಗಡೆ ತಂದು ಸುಟ್ಟಾಕ್ಬೇಕು. ಆ ಸುಟ್ಟಾಕೋದ್ರಿಂದ ಏನಾಗುತ್ತಂತಂದ್ರೆ ಈ ತತ್ತಿಗಳು ಇರ್ತಾವ ಒಳಗಡೆ, ತತ್ತಿ ಆಗಿರ್ಬೋದು, ಪ್ಯೂಪ ಆಗಿರ್ಬೋದು, ಮರಿಗಳಾಗಿರ್ಬೋದು, ಪ್ರತಿಯೊಂದು ಅದು ಉಳುಮೆ ಕಲ್ಟಿವೇಟ್ ಮಾಡಿದ್ರೆ ಏನಾಗುತ್ತಂದ್ರೆ ಎಲ್ಲ ತತ್ತಿಯೆಲ್ಲ ಮೇಲ್ ಬಂದ್ಬಿಡ್ತವೆ, ಭೂಮಿಯಿಂದ ಮೇಲ್ ಬರ್ತವೆ, ಆ ಸೂರ್ಯನ ಕಿರಣಕ್ಕೆ ತತ್ತಿಗಳೆಲ್ಲ ಸತ್ತೋಗ್ಬಿಡ್ತವೆ. ಸೊ ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು ಮೆಕ್ಯಾನಿಕಲ್ ಟ್ರ್ಯಾಪ್ ಅಂತ ಹೇಳಿದೆ. ಮೆಕ್ಯಾನಿಕಲ್ ಟ್ರ್ಯಾಪ್ ಏನಂತಂತಂದ್ರೆ ಇದು 1 ಎಕರೆಗೆ ಒಂದು ಟ್ರ್ಯಾಪ್ ನ ಫಿಕ್ಸ್ ಮಾಡ್ಬೇಕು, ಲೈಟ್ ಟ್ರ್ಯಾಪ್ ಫಿಕ್ಸ್ ಮಾಡ್ಬೇಕು. ಸೊ ಲೈಟ್ ಟ್ರ್ಯಾಪ್ ಏನ್ ಮಾಡುತ್ತಂತಂದ್ರೆ ಅವಾಗ ಸಂಜೆ ಟೈಮಿಗೆ ಲೈಟ್ ಆನ್ ಆಗಿರುತ್ತೆ, ಅವಾಗ ಮೇಲ್ ನ ಫಿಮೇಲ್ ಒಳಗಡೆ ಏನೋ ಲೈಟ್ ಇದೆ ಅಂಬದ್ ತಕ್ಷಣ ಒಳಗಡೆ ಬಂದ್ಬಿಡುತ್ತೆ. ಸೊ ಒಳಗ್ ಸಿಕ್ಕಾಕೊಂಡ್ ಬಿಡುತ್ತೆ, ಮೇಲ್ ಮೇಟಿಂಗ್ ಮಾಡೋದು ಡಿಸ್ಟರ್ಬ್ ಆಗುತ್ತೆ. ಸೊ ಅವಾಗ ಕಂಪ್ಲೀಟ್ ಆಗಿ ಅದ್ರ ಸಂತಾನೋತ್ಪತ್ತಿ ಅದ್ರ ಕಂಪ್ಲೀಟ್ ಆಗಿ ನಿಂತು ಬಿಡುತ್ತೆ. ಅದ್ರದ್ದು ಜೀವನ ಚಕ್ರ ಏನಂತಂದ್ರೆ 4 ಸ್ಟೇಜ್ ಬರುತ್ತೆ, ಒಂದು ಎಗ್, ಲಾರ್ವಾ, ಪ್ಯೂಪ, ಅಡಲ್ಟ್, 4 ಸ್ಟೇಜ್ ಬರುತ್ತೆ. 4 ಸ್ಟೇಜ್ ಅದು ಟೋಟಲ್ ಲೈಫ್ ಸೈಕಲ್ ಏನಂತಂದ್ರೆ 35-50 ದಿವಸ ಇರುತ್ತೆ. ಅದು ಅದಾದ್ಮೇಲೆ ಲಾಸ್ಟಿಗೆ ಸಿಂಪ್ಟಮ್ಸ್ ಎಲ್ಲ ಗೊತ್ತಾಯ್ತಲ್ಲ ನಿಮಗೆ, ಅದು ಡೆಡ್ ಹರ್ಟ್ ಮತ್ತೆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಹೂ ಬಿಡೋ ಸಮಯದಲ್ಲಿ ಮತ್ತೆ ಕಾಳ ಕಟ್ಟ ಸಮಯದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಏನಾಗುತ್ತಂತಂದ್ರೆ ಈ ಜೊಳ್ಳು ಬರುತ್ತೆ, ವೈಟ್ ಇಯರೆಡ್ ಅಂತೀವಿ. ವೈಟ್ ಇಯರೆಡ್ ಅಂದ್ರೆ ಒಳಗಡೆ ತೆನೇನೇ ಇರಲ್ಲ, ಜೊಳ್ಳಾಗಿರುತ್ತೆ. ಸೊ ಅವಾಗ ಇದು ನೀವು ಕಾಂಡ ಕೊರಕ ಅಂತ ಅನ್ಕೋಬಹುದು. ಮತ್ತೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಇದು ನಾಲ್ಕನೇ ತರ ಬ್ಲಡ್ ಟ್ರಾಪ್ ಆಯ್ತಾ, ಅದಾದ್ಮೇಲೆ ಕೆಮಿಕಲ್ ಕಂಟ್ರೋಲ್. ಇದು ಯಾವುದಕ್ಕೂ ಯಾವ ಎಲ್ಲ ಮಾಡಿದೀವಿ, ಇದು ಯಾವ್ದ್ರಲ್ಲಿ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ನಾವು ಕೆಮಿಕಲ್ ಸರ್ಕಾರಿಯಿಂದ ಕಂಪ್ನಿಗಳಿಂದ ಔಷಧಿ ಬಂದಿರ್ತಲ್ಲ, ಮೊನೊಕೊಟಪಸ್ ಆಗಿರ್ಬೋದು, ಕ್ಲೋರೋಪರಿಪಸ್ ಆಗಿರ್ಬೋದು, ಮತ್ತೆ ಕೊರೆಜಿನ್ ಆಗಿರ್ಬೋದು, ಇವೆಲ್ಲ ಒಂದು ಈ ಕೊರೆಜಿನ್ ಪ್ರತಿ ಲೀಟರಿಗೆ 0.5 ml ಹಾಕಿ ಸ್ಪ್ರೇ ಮಾಡಬೇಕು. ಅವಾಗ ಕಾಂಡ ಕೊರಕ ಕಂಪ್ಲೀಟ್ ಆಗಿ ನಿಂತು ಬಿಡುತ್ತೆ. ಆಮೇಲೆ ಇದು ಆದ್ಮೇಲೆ ಲಾಸ್ಟ್ಗೆ ಸಿ ಟ್ರೀಟ್ಮೆಂಟ್. ಈ ಸಿ ಟ್ರೀಟ್ಮೆಂಟ್ ಅಂತೀವಲ್ಲ ನಾವು, ಈ ಜೈವಿಕ ಗೊಬ್ಬರ ಹೇಳಿದ್ನಲ್ಲ, ಅದರಲ್ಲಿ 1 kg ಒಂದು 200 g ಅಥವಾ 100 g ತಗೊಂಡು ನೀವು ಸೀಡ್ನ ಬೀಜೋಪಚಾರ ಮಾಡಬೇಕು. ಆ ಬೀಜೋಪಚಾರ ಒಂದು 10 ದಿವಸ ಬಿಡಬೇಕು. ಆಮೇಲೆ ಸಸಿ ಮಡಿಗೆ ನೀವು ಚೆಲ್ಲಿದ್ರೆ ಇದು ಕಂಪ್ಲೀಟ್ ಆಗಿ ಕಾಂಡ ಕೊರಕನ ನಿಂತು ಬಿಡುತ್ತೆ. ನೆಕ್ಸ್ಟ್ ಈಗ ಕಂದು ಜಿಗು ಹುಳ ಅಂತ ಬರುತ್ತೆ. ಈ ಕಂದು ಜಿಗು ಹುಳ ಅಂದ್ರೆ BPH. ಇತ್ತೀಚೆಗೆ ತುಂಬಾ ಈ ಎಲ್ಲೆಲ್ಲಿ ಭತ್ತ ಬೆಳಿತೀವಲ್ಲ, ಎಲ್ಲೆಲ್ಲಿ ನೀರ್ ನಿಂತು ಬಿಡುತ್ತೋ ಅಲ್ಲಿ ಅದ್ರ ಹವಳಿ ತುಂಬಾ ಜಾಸ್ತಿ. ಇವಾಗ ಕಂದು ಜಿಗು ಹುಳದ ಏನಂದ್ರೆ ನೀಲಪರ್ವತ ಲ್ಯೂಜೆನ್ಸ್ ಅಂತಾರೆ ಅದಕ್ಕೆ, ಅದಕ್ಕೆ ವೈಜ್ಞಾನಿಕ ಹೆಸರು ನೀಲಪರ್ವತ ಲ್ಯೂಜೆನ್ಸ್. ಅದು ಫ್ಯಾಮಿಲಿ ಅಂದ್ರೆ ನಿಂಫಾಲಿಡಿಯಿಂದ ಬಂದಿದೆ. ಅದ ನೆಕ್ಸ್ಟ್ ಲೆಪಿಡೋಪ್ಟರಸ್ ಸೇರುತ್ತೆ ಅದು ಫ್ಯಾಮಿಲಿಗೆ, ಆರ್ಡರ್ಗೆ ಬಂದು. ಇವಾಗ ಏನ್ ಮಾಡ್ಬೇಕಾದ್ರೆ ಡ್ಯಾಮೇಜಿಂಗ್ ಹಂತಗಳು ಯಾವ ಸ್ಟೇಜ್ ಅದ್ರ ಹಂತ ಮಾಡೋದಂದ್ರೆ ನಿಂಫು ಮತ್ತು ಅಡಲ್ಟ್ ಪ್ರೌಢ ವ್ಯವಸ್ಥೆ. ಅಡಲ್ಟ್ ಪ್ರೌಢ ವ್ಯವಸ್ಥೆ ಅಂತೀಯಲ್ಲ, ಹಂಗೆ ಅದಕ್ಕೆ ನಿಂಫು ಮತ್ತು ಅಡಲ್ಟ್. ಇವು ಯಾವ ಸ್ಟೇಜ್ ಅಲ್ಲಿ ಹಂತ ಮಾಡುತ್ತಂತಂತಂದ್ರೆ ಈ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ನೀರನ್ನು ಅತಿಯಾಗಿ ನೀರು ಗದ್ದೆಯಲ್ಲಿ ನಿಲ್ಸಿದ್ರೆ ಸೊ ಅವಾಗ ಅದ್ರ ಹವಳಿ ಜಾಸ್ತಿ ಆಗುತ್ತಾ ಇರುತ್ತೆ. ಸೊ ಅವಾಗ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ನೀರ್ನ ಬಸದ್ ಹೋಗ್ಬೇಕು, ಅದು ಕಂಟಿನ್ಯೂಸ್ ಅಲ್ಲಿ ನೀರ್ ಹೋಗ್ತಾ ಇರಬೇಕು. ಅವಾಗ ಅದ್ರ ಹವಳಿನ ಕಮ್ಮಿ ಆಗ್ತಾ ಇರುತ್ತೆ. ನೀವು ಹಾಗೆ ಗದ್ದೆಯಲ್ಲಿ ನೀರ್ ನಿಲ್ಸಿದ್ರೆ ಇದ್ರ ಹವಳಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ BPH ಅಂತ, ಬ್ರೌನ್ ಪ್ಲಾಂಟ್ ಹಾಪರ್ ಅಂತೀವಿ ಕನ್ನಡದಲ್ಲಿ, ಕಂದು ಜಿಗು ಹುಳ. ಇದಕ್ಕೆ ಯಾವ ತರ ನಿಯಂತ್ರಣ ಮಾಡ್ಬೇಕಂತಂದ್ರೆ, ಒಂದು ಕಲ್ಚರಲ್ ಪ್ರಾಕ್ಟೀಸ್, ನೀರ್ನ ಕಂಟಿನ್ಯೂಸ್ ಆಗಿ ಫ್ಲಡ್ಡಿಂಗ್ ಆಗ್ಬೇಕು, ನೀರ್ ಹೋಗ್ತಾ ಇರ್ಬೇಕು, ಬಸದ್ ಹೋಗ್ತಾ ಇರ್ಬೇಕು ಕಂಟಿನ್ಯೂ, ಹಂಗೆ ನಿಲ್ಸಂಗಿಲ್ಲ. ಇನ್ನೊಂದ್ ಏನಂದ್ರೆ ಕೆಮಿಕಲ್ ಈಗ ಬರ್ತಾವಲ್ಲ, ಕೆಮಿಕಲ್ ಅಲ್ಲಿ ಈಗ ಕ್ಲೋರೋಪರಿಫಾಸ್ ಆಗಿರ್ಬೋದು, ಡೈಮಿಥೈಟ್ ಆಗಿರ್ಬೋದು, ಮತ್ತೆ ಇಮಿಡಾಕ್ಲೋಪಿಡ್ ಆಗು, ಇವೆಲ್ಲ 1 ml ಪ್ರತಿ ಲೀಟರ್ಗೆ ಸ್ಪ್ರೇ ಮಾಡಿದ್ರೆ ಇದು ಕಂದು ಜಿಗುಳನ್ನ ನಿಯಂತ್ರಣ ಮಾಡಬಹುದು ನೀವು. ಮತ್ತೆ ಇದರಲ್ಲಿ ರೆಡಿಮೇಡ್ ಬಗ್ ಅಂತ ಬರುತ್ತೆ, ಇದಕ್ಕೆ ನ್ಯಾಚುರಲ್ ಪರಭಕ್ಷಕ ಕೀಟಗಳು ಅಂತ ಬರ್ತವೆ. ಅದರಲ್ಲಿ ಟ್ರೈಕೋಡರ್ಮಾ ಸೂಡೋಮೋನಸ್, ಟ್ರೈಕೋಡರ್ಮಾ ಕಿಲನಿಸ್, ಟ್ರೈಕೋಡರ್ಮಾ ಜಪೋನಿಕಾ ಅಂತ ಬರ್ತವೆ. ಇವು ಎಗ್ ಪ್ಯಾರಾಸಿಟೈಟ್ಸ್ ಎರಡು. ಯಾವಾಗ ಇವು ಎಗ್ ಪ್ಯಾರಾಸಿಟೈಟ್ಸ್ ಹೇಳಿದ್ನಲ್ಲ ಕಾಂಡ ಕೊರಕದಲ್ಲಿ ಹಿಂಗೆ ಇಟ್ಬಿಟ್ಟಿದ್ರೆ ಅದ್ರ ಹವಳಿನ ಕಡಿಮೆ ಆಗ್ತಿರ್ತದೆ. ಅದು ಹುಳದ ತತ್ತಿನ ಒಡೆದಿ ಹುಳದ ಮೇಲೆ ಒಳಗಡೆ ಹೋಗಿರುತ್ತೆ, ಒಳಗಡೆ ಎಲ್ಲ ಪ್ರೋಟೀನ್ ನ ತಿನ್ಬಿಡುತ್ತೆ, ಆಗ ಈ ಹುಳನ ಸತ್ತೋಗ್ಬಿಡುತ್ತೆ. ಇನ್ನೊಂದು ಮೂರನೇದ ಮಹತ್ವದ ಕೀಟ ಯಾವತ್ತಂತಂದ್ರೆ ಇದು ಗರಿ ಮಡಿಸುವ ಹುಳ ಅಂದ್ರೆ ಲೀಫ್ ಫೋಲ್ಡರ್. ಲೀಫ್ ಫೋಲ್ಡರ್ ಹೆಂಗಂತಂದ್ರೆ ಇದು ಏನ ವೆಜಿಟೇಟಿವ್ ಸ್ಟೇಜ್ ತಂಡೆ ಒಡೆಯೋದಿರುತ್ತಲ್ಲ, ಆ ತಂಡೆ ಎಷ್ಟು ಒಂದು 10-15 ತಂಡೆ ಸ್ಟಾರ್ಟ್ ಆಗುತ್ತೋ, ಒಂದು ತಂಡೆಯಲ್ಲಿ ಅಟ್ಲೀಸ್ಟ್ ಇಲ್ಲಿಲ್ಲ ಅಂತಂದ್ರೆ ಒಂದು 3-4 ಎಲೆ ಒಂದು ಟಿಲ್ಲರ್ಸ್ ಅಲ್ಲಿ. ಸೊ ಹಂಗೆ ಒಂದು ಹಿಲ್ಸ್ ಅಲ್ಲಿ 60-70 ಎಲೆಗಳು ಇರ್ತವೆ. ಸೊ ಅವಾಗ ಅದ 60-70 ಒಂದು 10 ಎಲೆಯನ್ನ ಮಡಚ್ಕೊಂಡಿರ್ತಾ ಇರುತ್ತೆ. ಆ ಒಳಗಡೆ ಮರಿ ಇರುತ್ತೆ, ಆ ಒಳಗಡೆ ಅದು ತಿನ್ಕೋತ ಸ್ಕ್ರಾಪಿಂಗ್ ಮಾಡುತ್ತೆ. ಅದು ಅಂದ್ರೆ ಮೇಲಿಂದ ಹಸಿರು ಗ್ರೀನ್ ಪಾರ್ಟ್ ಮಾತ್ರ ತಿಂತಾ ಇರುತ್ತೆ. ಸೊ ತಿನ್ಕೊಂಡ್ ಏನ್ ಮಾಡುತ್ತೆ, ತೆಳಗಡೆ ಬಂದ್ಬಿಡುತ್ತೆ. ಕಂಪ್ಲೀಟ್ ಆಗಿ ಎಲ್ಲಾ ಎಲೆಗಳನ್ನು ತಿಂದಿ ಗರೆ ಮಡಚ್ಕೊಂಡ್ ಬಿಡುತ್ತೆ. ಹಿಂಗೆ ಒಳಗಡೆ ಮಡ್ಸ್ಕೊಂಡಾದ್ಮೇಲೆ ಅವಾಗ ನಮ್ಮ ಇಳುವರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಇವಾಗ 40% ಇಳುವರಿ ಬರೋದು, 20% ಬಂದ್ಬಿಡುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಅವಾಗ ಈ ಯಾವ ಇನ್ಫೆಸ್ಟೇಷನ್ ಆಗಿರುತ್ತಲ್ಲ ಅಂತನ ಎಲೆಗಳನ್ನ ರಿಮೂವ್ ಮಾಡ್ಬೇಕು. ಈಗ ಅವಾಗ ಕೆಲವೊಬ್ರು ರೈತರು ಕಷ್ಟ ಆಗುತ್ತೆ ರಿಮೂವ್ ಮಾಡಕ್ಕೆ. ನೀವ್ ಏನ್ ಈ ಟ್ರೈಕೋರಮಾ ಹೇಳದ್ನಲ್ಲ ಎಗ್ ಪ್ಯಾರಾಸಿಟೈಟ್ಸ್, ಇದರಲ್ಲಿ ಕಿಲೋನಿಸ್ ಅಂತ ಬರುತ್ತೆ. ಆ ಕಿಲೋನಿಸ್ ನ ಟ್ರೈಕೋಕಾರ್ಡ್ಸ್ ನ 1 acre ಒಂದು 2 ಟ್ರೈಕೋಕಾರ್ಡ್ಸ್ ಇಟ್ಟಿದ್ರೆ ಆ ಹುಳನ ಟ್ರೈಕೋಕಾರ್ಡ್ಸ್ ಇಂದ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ ಹುಳು ಹೊಟ್ಟೆ ಮೇಲೆ ಹೋಗಿ ಕುಂತಿ ಅಲ್ಲಿ ತತ್ತೆ ಹಿಡಿಯುತ್ತೆ. ಆ ತತ್ತೆಯಿಂದ ಹೊರಗಡೆ ಬಂದು ಆ ಹುಳನ ಹುಳದ ಒಳಗಡೆ ಎಂಟರ್ ಆಗುತ್ತೆ. ನ್ಯಾಚುರಲ್ ಎನಿಮೀಸ್ ಹೇಳಿದ್ನಲ್ಲ ಟ್ರೈಕೋರಮ್ ಎಗ್ ಪ್ಯಾರಾಸಿಟೈಟ್ಸ್, ಅದ್ರ ಒಳಗಡೆ ಇಳಿದಾಗುತ್ತೆ. ಹುಳಗಳ ಹುಳದ ಒಳಗೆ ಹೊಟ್ಟೆಗೆಲ್ಲ ಇಳಿದು ಪ್ರೋಟೀನ್ಸ್ ಎಲ್ಲ ತಿಂದಾದ್ಮೇಲೆ ಕಂಪ್ಲೀಟ್ ಆಗಿ ಹುಳನ ಸತ್ತೋಗ್ಬಿಡುತ್ತೆ. ಸೊ ಇದೊಂದು ಮೆಥಡ್ ಇದಕ್ಕೆ. ಎರಡನೇದಂದ್ರೆ ಕೆಮಿಕಲ್ಸ್, ಇವಾಗ ಔಷಧಿ ಬರ್ತಾವ ಯಾವ್ದಪ್ಪ ಅಂತಂದ್ರೆ ಇದು ಮೊನೊಕ್ರೋಟೋಫಾಸ್, ಡೈಮಿಥೈಟ್, ಇಮಿಡಾಕ್ಲೋಪ್ರಿಡ್, ಸೈಪರ್ಮೆಥ್ರಿನ್, ಎಮಮೆಕ್ಟಿನ್ ಬೆಂಜೈಟ್, ಇವೆಲ್ಲ ಕೆಮಿಕಲ್ಸ್ ಬಂದ್ಬಿಡ್ತಾವ. ಅವು 0.5 ml ನ ಪ್ರತಿ ಲೀಟರ್ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಇದೊಂದು ಮಾತಾಡ್ಬೋದು. ಮತ್ತೆ ಜೈವಿಕ ಗೊಬ್ಬರವನ್ನು ನೀರಿನ ಮುಖಾಂತರ ನೀವು ಕೊಡಬಹುದು. ಸೊ ಅವಾಗ ಹುಳಗಳು ಒಳಗಡೆ ಇಳಿದಾದ್ಮೇಲೆ ಇದು ಹಾಕಿದ್ರೆ ಏನಾಗುತ್ತಂತಂದ್ರೆ ಕಂಪ್ಲೀಟ್ ಆಗಿ ಅವಾಗ ಕೆಮಿಕಲ್ ನ ಪ್ರೊಡ್ಯೂಸ್ ಆಗುತ್ತೆ. ಗಿಡದಲ್ಲಿ ಕೆಮಿಕಲ್ ಪ್ರೊಡ್ಯೂಸ್ ಆದ್ಮೇಲೆ ಅವಾಗ ಅದು ಮರಿಗಳಿಗೆ ತತ್ತಿ ಇಡಕ್ ಬರಲ್ಲ. ಸೊ ಅವಾಗ ಟಚ್ ಮಾಡಿ ನೋಡುತ್ತೆ, ಇದರಲ್ಲಿ ಕೆಮಿಕಲ್ ಇದೆ, ಇಲ್ಲಿ ಮುಂದೆ ನಮ್ದು ವಂಶನ ಬೆಳೆಯಲ್ಲ, ಇಲ್ಲಿ ತತ್ತಿ ಇಟ್ಟಿದ್ರೆ ಮುಂದೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅವಾಗ ಅದನ್ನ ಹುಳನೇ ಎಸ್ಕೇಪ್ ಆಗಿ ಬೇರೆ ಕಡೆ ಹೋಗುವಂತಬಿಡುತ್ತೆ. ಇನ್ನ ಬೇರೆ ಹುಳ ಯಾವತ್ತಂದ್ರೆ ಗಂಧಿ ಬಗ್ ಅಂತ, ಲೆಪ್ಟೋಕೋರಿಸ್ ಅಕ್ಯೂಟ್ ಅನ್ನ. ಇದು ಗಂಧಿ ಬಗ್ಗು ಯಾವಾಗ ಬರುತ್ತೆ ಅಂತಂದ್ರೆ ಲಾಸ್ಟ್ಗೆ ಇದು ಏನ್ ಕಾಳು ಕಟ್ತಾ ಇರುತ್ತಲ್ಲ ಅಂತ ಸಮಯದಲ್ಲಿ ಅದು ಕಾಳಿಂದ ರಸನ ಹೀರ್ಕೊಂಡ್ಬಿಡುತ್ತೆ, ಫುಲ್ ಕಂಪ್ಲೀಟ್ ಆಗಿ ಜೋಳ ಹೊಡಿತೇವೆ. ನಮಗೆ ಯಾವಾಗ ಗೊತ್ತಾಗುತ್ತಂದ್ರೆ ಇದು ನಾವು ಗದ್ದೆ ಹೋಗಿ ಗದ್ದೆ ಹೋಗ್ತೀವಲ್ಲ ಅಂತ ಸಮಯದಲ್ಲಿ ಪಂಜಿಂಟಿ ಸ್ಮೆಲ್ ಬರುತ್ತೆ, ಒಂಥರ ಘಾಟು ವಾಸನೆ ಅಂತ ಬರುತ್ತೆ. ಆ ಸ್ಮೆಲ್ ಮುಖಾಂತರ ನಾವು ಕಂಡುಹಿಡಿತೀವಿ, ಓ ಇಲ್ಲಿ ಗಂಧಿ ಬಗ್ ಇದೆ. ಸೊ ಇವ ಅಲ್ಲಿವರೆಗೂ ನಿಮ್ಗೆ ಗೊತ್ತಾಗಿರಲ್ಲ. ಸೊ ಅಂತ ಟೈಮಲ್ಲಿ ನೀವು ಯಾವುದೇ ಇವಾಗ ರಸ ಇರ್ಕೊಳಕ್ ಕೀಟವಲ್ಲ ಇದು, ಸೊ ಅಂತಕ್ಕೆ ನೀವು ಇಮಿಡಾ ಕ್ಲೋರೋಪಿಡ್ 1 ml ಪ್ರತಿ ಲೀಟರ್ ಹಾಕಿ ಸಿಂಪಡಣೆ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಈ ಭತ್ತ ಮುಗಿತು. ಈಗ ನೆಕ್ಸ್ಟ್ ಈ ಮೈನರ್ ಪೆಸ್ಟ್ ಇವಾಗ ಯಾವ ಥ್ರಿಪ್ಸ್ ಇದಾವೆ, ಈ ಥ್ರಿಪ್ಸ್ ಆಗಿರ್ಬೋದು ಮತ್ತೆ ನುಸಿ ತರ ಎಫಿಡ್ಸ್ ಆಗಿರ್ಬೋದು, ಬೇರೆ ಬೇರೆ ಹುಳಗಳು, ಬೀಟಲ್ಸ್ ಬರ್ತವೆ, ವಿವಿಲ್ಸ್ ಬರ್ತವೆ, ಇವೆಲ್ಲ ಮೈನರ್ ಪೆಸ್ಟ್ ಗಳು. ಸೊ ಅಷ್ಟೊಂದು ಹಾನಿ ಮಾಡುವಂತ ಹುಳಗಳಲ್ಲ. ಇದನ್ನ ನೀವು ಪ್ರತಿ ಇದು ಇಮಿಡಕ್ಕೂ ಸಕಿಂಗ್ ಪೆಸ್ಟ್ ಅಲ್ವಾ, ಸೊ ಆ ರಸ ಇಟ್ಕೊಂಡು ಹುಳಗಳು ನೀವು ಏನ್ ಮಾಡ್ತೀರ, ಪ್ರತಿ ಲೀಟರ್ಗೆ 1 ml ಪ್ರತಿ ಲೀಟರ್ಗೆ ಹಾಕಿ ಇಮಿಡಕ್ಕೊಬ್ಬಿಟ್ಟು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಅಥವಾ ಕ್ಲೋರ್ ಪೈರಿಫಾಸ್ 1 ml ಪ್ರತಿ ಲೀಟರ್ಗೆ ಹಾಕಿ ಸಿಂಪರಣೆ ಮಾಡಿದ್ರೆ ಇದಕ್ಕೆ ನಿಯಂತ್ರಣ ಮಾಡಬಹುದು. ಇದಾಗಿತ್ತು ರೈತ ಬಾಂಧವರೇ, ಈ ಪ್ರಮುಖ ಭತ್ತದಲ್ಲಿ ಏನು ಕೀಟಗಳು ಬರ್ತವೆ ಅದರ ಒಂದು ನಿರ್ವಹಣೆ ಯಾವ ರೀತಿಯಿಂದ ಮಾಡಬೇಕು, ಮತ್ತೆ ಕೀಟಗಳಿಗೆ ನಾವು ಯಾವ ರೀತಿಯಿಂದ ಗುರುತು ಹಿಡಿಬಹುದು, ಅದನ್ನ ನಾವು ಯಾವ ರೀತಿಯಿಂದ ಅದು ಇದೇ ಕೀಟ ಅಂತ ಹೇಳ್ಬಿಟ್ಟು ನಾವು ಗುರುತಿಸಬಹುದು ಅನ್ನೋದನ್ನ ಡಾಕ್ಟರ್ ಶರಣಪ್ಪ ಅವರು ತಮಗೆ ತಿಳಿಸ್ಕೊಟ್ರು. ಈಗ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ಅವರ ದೂರವಾಣಿ ಸಂಖ್ಯೆ. ನನ್ನ ಹೆಸರು ಡಾಕ್ಟರ್ ಶರಣಪ್ಪ, ಅಸಿಸ್ಟೆಂಟ್ ಪ್ರೊಫೆಸರ್ HRS ಕತ್ತಲಗೆರೆ. ನನ್ನ ದೂರವಾಣಿ ಸಂಖ್ಯೆ ತಗೊಳ್ರಿ, 7411970759, ಮತ್ತೆ ಇನ್ನೊಂದು 7892318994. ರೈತ ಬಾಂಧವರೇ, ಇದಾಗಿತ್ತು ಡಾಕ್ಟರ್ ಶರಣಪ್ಪ ಅವರಿಂದ ಮಾಹಿತಿ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಧನ್ಯವಾದ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ, 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಭತ್ತದಲ್ಲಿ ಪ್ರಮುಖ ಕೀಟಗಳ ನಿರ್ವಹಣೆ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆಯ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶರಣಪ್ಪ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇನ್ನು ಮುಂದೆ ಭದ್ರಾವತಿ ತಾಲೂಕು ತಾವರಘಟ್ಟದ ಶಾರದಮ್ಮ ಮತ್ತು ತಂಡದವರಿಂದ ಲಂಬಾಣಿ ಪದ. ರಾಜಾ ಭವೇ ಖುದಾ ರಾಜಾ ಭವೇ ಬೇಲಿ ಮರಾದೆ ಬೋಲೋ ಕಾಬೋ ಕೋಚೆ ಕರಾಣು ಕರಾಣು ರೇ ಬೇಲಿ ಮರಾಜ ಬೋಲೋ